ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ VC ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡೀನ್ ಹಾಗೂ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ SS ಪ್ರಕಾಶ್ ಅವರೊಂದಿಗೆ ಮಾತುಕತೆ ಇದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ VC ಫಾರಂನಲ್ಲಿರುವಂತಹ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ, ಮಣ್ಣು ಹಾಗೂ ನೀರು ನಿರ್ವಹಣಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತಹ ಡಾಕ್ಟರ್ SS ಪ್ರಕಾಶ್ ಅವರು. ಮಂಡ್ಯ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ಮೂಡಿಸಲಾಗ್ತಾ ಇದೆ. ಜೊತೆಗೆ ಸ್ಥಳೀಯ ಕೃಷಿಕರನ್ನು ಗಮನದಲ್ಲಿಟ್ಟುಕೊಂಡು ಕೃಷಿಯ ವಿವಿಧ ತಂತ್ರಜ್ಞಾನಗಳು, ಮಣ್ಣು ಹಾಗೂ ನೀರಿನ ನಿರ್ವಹಣೆ ಕುರಿತ ಹಾಗೆ ವಿಚಾರಗಳು, ಇವುಗಳನ್ನು ಸಹ ಮಂದಟ್ಟು ಮಾಡಿಕೊಳ್ಳುವಂತಹ ಸಾಕಷ್ಟು ವಿಸ್ತರಣಾ ಚಟುವಟಿಕೆಗಳು ನಡೀತಾ ಇದೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ತೆ. ಹೇಳಿ, ನಮ್ಮ ರೈತ ಬಾಂಧವರನ್ನು ಉದ್ದೇಶಿಸಿ ಮಣ್ಣು ಹಾಗೂ ನೀರಿನ ನಿರ್ವಹಣೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿ ನಿಮ್ಮ ಕೃಷಿ ಮಹಾವಿದ್ಯಾಲಯದಿಂದ ಕಾರ್ಯಕ್ರಮಗಳ ಮುಖೇನ ನೀವು ಅವರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಖಂಡಿತ. ಈಗ ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂದರೆ ಅದಕ್ಕೆ ಭೂಮಿ ತಾಯಿನೇ ಕಾರಣ. ಈ ಭೂಮಿ ತಾಯಿಯಲ್ಲಿ ಮಣ್ಣು ಒಂದು ಪ್ರಕೃತಿ ನೀಡಿರತಕ್ಕಂಥ ಅದ್ಭುತವಾದ ಸಂಪತ್ತು. ಪ್ರಕೃತಿ ನೀಡಿರತಕ್ಕಂಥ ಒಂದು ಅದ್ಭುತವಾದ ಕೊಡುಗೆಗಳಲ್ಲಿ ಬೆಳಕು, ಸೂರ್ಯನ ಬೆಳಕು, ಗಾಳಿ, ನೀರು, ಮಣ್ಣು, ಈ ಉಳಿದ ಮೂರು, ಗಾಳಿ, ನೀರು, ಬೆಳಕು ಸಂಯೋಜನೆಯಲ್ಲಿ ಮಣ್ಣು ತಯಾರಾಗುತ್ತೆ. ಈ ಮಣ್ಣು ಉತ್ತಮವಾದ ಒಂದು, ನೀರು ಬೇಕು ಅನ್ನೋದಾದರೆ ಮಣ್ಣೇ ಅವಶ್ಯಕತೆ ಇದೆ ಒಂದು ಗಾಳಿಗೆ, ಅಂದರೆ ಒಟ್ಟಾರೆ ಹೇಳಬೇಕು ಅಂದರೆ ಪರಿಸರ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಹೇಳ್ತಿರ್ತೀನಿ, ಮಣ್ಣಿನ ಸಂರಕ್ಷಣೆಯೇ ಮನುಕುಲದ ರಕ್ಷಣೆ. ಸಾಯಿಲ್ ಪ್ರೊಟೆಕ್ಷನ್ ಈಸ್ ಮ್ಯಾನ್ ಕೈಂಡ್ ಪ್ರೊಟೆಕ್ಷನ್. ಮಣ್ಣನ್ನು ಸಂಸ್ಕರಣೆ ಮಾಡದೆ ಹೋದರೆ ಮನುಕುಲ ಉಳಿಯುತ್ತೋ ಇಲ್ಲೋ ಅನ್ನೋದು ಬಹಳಷ್ಟು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಮಣ್ಣಿನ ಬಗ್ಗೆ ಅಪಾರ ಕಾಳಜಿ, ಅಪಾರ ಅಭಿಮಾನ, ಅಪಾರ ಪ್ರೀತಿ ನನಗೆ. ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಎಲ್ಲಿಗೆ ಅನ್ನೋದು ಒಂದು ನನ್ನ ಸದಾಭಿಪ್ರಾಯ. ನನ್ನ ಗುರುಗಳು ಕಲಿಸಿದ ಒಂದು ವಾಕ್ಯ ಕೂಡ ಅದು. ಆ ಒಂದು ನಿಟ್ಟಿನಲ್ಲಿ ನಾವು ಕೃಷಿ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರದ ವಿಭಾಗದಲ್ಲಿ ಕೆಲಸ ಮಾಡುವಾಗ ಮಣ್ಣಿನ ಸಂರಕ್ಷಣೆ, ಮಣ್ಣಿನ ಬಗ್ಗೆ ನಮ್ಮ ಕೃಷಿಕರಿಗೆ ತಿಳಿಸ್ಕೊಡತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಿದ್ದೀವಿ. ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ? ಯಾಕೆಂದರೆ ಈಗ ನಿಮ್ಮ ಕೃಷಿ ಮಹಾವಿದ್ಯಾಲಯ ಇರುವಂತಹ ಜಾಗ ನೀರಿಗೆ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲದೇ ಇರುವಂಥದ್ದು. ಆದರೆ ನೀರಿನ ಸಂರಕ್ಷಣೆಯ ಜೊತೆಗೆ ಮಣ್ಣಿನ ಸಂರಕ್ಷಣೆಯೂ ಅಷ್ಟೇ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಏನು ನಿಮ್ಮ ಕಾರ್ಯಕ್ರಮಗಳ ಮೂಲಕ ನೀವು ತಿಳುವಳಿಕೆ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಈಗ ಮಣ್ಣು ಜೀವ ಇರತಕ್ಕಂಥ ಒಂದು ವಸ್ತು. ಅಂದರೆ ನಾವು ಒಂದು ಚಮಚ ಮಣ್ಣನ್ನು ತಗೊಂಡು ನೋಡಿದ್ರೆ ಅದರಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಬಹಳಷ್ಟು ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಆ ಸೂಕ್ಷ್ಮಾಣು ಜೀವಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಿರ್ತವೆ, ಅಂದರೆ ಕ್ರಿಯೆಗಳಲ್ಲಿ ತೊಡಗಿಕೊಂಡಿರ್ತವೆ. ಮಣ್ಣಲ್ಲಿ ಬಿಸೇರ್ತಕ್ಕಂಥ ಈ ಬೆಳೆಯ ಶೇಷಗಳಿರ್ಬೋದು ಅಥವಾ ಬೇರೆ ಪದಾರ್ಥಗಳಿರ್ಬೋದು ಅಥವಾ ಮಣ್ಣಿನಲ್ಲಿ ನಡೀತಕ್ಕಂಥ ಹಲವಾರು ಕ್ರಿಯೆಗಳಿಗೆ ಅವು ಪೂರಕವಾಗಿ ಕೆಲಸ ಮಾಡ್ತವೆ. ಆ ಒಂದು ನಿಟ್ಟಿನಲ್ಲಿ ಮಣ್ಣು ತನ್ನ ಉತ್ಪಾದಕತೆಯನ್ನು ಪಡೀತದೆ. ಉತ್ಪಾದಕತೆ ಒಂದು ಭಾಗವಾದ ಮಣ್ಣಿನ ಫಲವತ್ತತೆ, ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ, ಅದು ಕೂಡ ಹೆಚ್ಚಾಗುತ್ತೆ. ಫಲವತ್ತಾದ ಮಣ್ಣಿನಲ್ಲಿ ನಮಗೆ ಫಲವತ್ತಾದ ಅಥವಾ ಹೆಚ್ಚಿನ ಉತ್ಪಾದಕತೆ ಸಿಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಈಗ ನಾವು ಪ್ರತಿಯೊಬ್ಬರೂ ಕೂಡ ಮಣ್ಣು. ಈಗ ನಮ್ಮ ಒಂದು ದೇಹದ ಒಂದು ಏನಾದರೂ ಒಂದು ಪರೀಕ್ಷೆ ಮಾಡಿದ್ರೆ, ಉದಾಹರಣೆಗೆ ಹೇಳಿದ್ರೆ ರಕ್ತ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಕಬ್ಬಿಣ ಅಂಶ ಇರುತ್ತೆ ಅಥವಾ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಥವಾ ಫಾಸ್ಫರಸ್ ಅಂಶ ಇರುತ್ತೆ, ಪೊಟ್ಯಾಷಿಯಂ ಅಂಶ ಇರುತ್ತೆ. ಸೊ ನಾವು ಅದನ್ನು ಯಾವುದನ್ನೂ ಕೂಡ ನೇರವಾಗಿ ತಿಂದಿರೋದಿಲ್ಲ. ಉದಾಹರಣೆ ಹೇಳಿದ್ರೆ ನಾವೇನು ಕಬ್ಬಿಣದ ರಾಡ್ನ ತಿಂದು ನಮ್ಮಲ್ಲಿ ಕಬ್ಬಿಣದ ಅಂಶ ಬಂದಿಲ್ಲ. ಅದಕ್ಕೆ ಕಾರಣ ನಾವು ತಿನ್ನತಕ್ಕಂಥ ಆಹಾರ ಪದಾರ್ಥದಲ್ಲಿ ಆ ಅಂಶಗಳಿದ್ವು, ಆ ಬೆಳೆಗಳಲ್ಲಿ ಆ ಅಂಶಗಳಿದ್ವು, ಧಾನ್ಯಗಳಲ್ಲಿ ಈ ಅಂಶಗಳಿದ್ವು. ಈ ಅಂಶ ಧಾನ್ಯಗಳಿಗೆ ಹೇಗೆ ಬಂತು ಅಂದರೆ ಮಣ್ಣಿನಿಂದ ಬಂತು, ಮಣ್ಣಿನಿಂದ ಬೆಳೆಗಳಿಗೆ ಬಂತು, ಬೆಳೆಗಳಿಂದ ನಾವು ಮಾನವರು ಊಟ ಮಾಡೋ ಅಥವಾ ಪ್ರಾಣಿಗಳು ಸೇವಿಸ್ತಕ್ಕಂಥ ಆಹಾರದಲ್ಲಿ ಸೇರಿಕೊಂಡು ನಮ್ಮ ಎಲ್ಲ ಒಂದು ಬೆಳವಣಿಗೆಗೆ ಪೂರಕವಾಗಿದೆ. ನಮ್ಮ ಮಣ್ಣಿನಿಂದ 80-85% ಪ್ರಮಾಣದ ಆಹಾರ ಪದಾರ್ಥಗಳು ನೇರವಾಗಿ ಮಣ್ಣಿನಿಂದ ಸಿಗ್ತವೆ. ಇನ್ನು 10% ಪ್ರಮಾಣದ ಆಹಾರ ಪದಾರ್ಥಗಳು, ಉದಾಹರಣೆಗೆ ನಾವು ಮಾಂಸ, ಮೊಟ್ಟೆ, ಹಾಲು, ಅವು ಅಪರೋಕ್ಷವಾಗಿ ಮಣ್ಣಿನಲ್ಲೇ ಬರ್ತವೆ. ಏಕೆಂದರೆ ಪ್ರಾಣಿಗಳು ಮಣ್ಣಿನಿಂದ ದೊರೆತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವಿಸ್ತವೆ, ಆಮೇಲೆ ನಮಗೆ ಅವುಗಳು ಉಪಯೋಗಕ್ಕೆ ಆಗತಕ್ಕಂಥ ಪದಾರ್ಥಗಳನ್ನು ನೀಡ್ತವೆ. ಮೊಟ್ಟೆ ಆಗ್ಬೋದು, ಹಾಲಾಗ್ಬೋದು, ಇನ್ನೊಂದು 5% ಬೇರೆ ರೂಪದಲ್ಲಿ ಬರುತ್ತೆ. ಇದನ್ನು ಗಮನಿಸಿದಾಗ ನಮಗೆ ಒಟ್ಟಾರೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಮಣ್ಣು ಪ್ರತಿಯೊಂದು ಜೀವಿಯ ಜೀವನಾಡಿ. ಮಣ್ಣು ಇಲ್ಲದೇ ಇದ್ದರೆ ನಾವು ಇವತ್ತು ನಮ್ಮ ಜೀವನವನ್ನು ಊಹಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಈಗ ಮಣ್ಣು ಎಂತೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳೋದಾದರೆ, ನಾವು ನಮ್ಮ ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡ್ತೀವಿ, ಅದು ನೀರು ಹೊರಗೆ ಬರುತ್ತೆ. ಅಕಸ್ಮಾತ್ ಅದಕ್ಕೊಂದು ಪೂರಕವಾದ ಮಾರ್ಗ ಇರಲಿಲ್ಲ ಅಂದರೆ ಮಣ್ಣಲ್ಲಿ ಹೋಗಿ ನಿಲ್ಲುತ್ತೆ, ಮಣ್ಣಲ್ಲಿ ಇಂಗಕ್ಕೆ ಶುರು ಮಾಡುತ್ತೆ, ಇಳಿಯಕ್ಕೆ ಶುರು ಮಾಡುತ್ತೆ, ಇಳಿದು ಭೂಮಿ ಒಳಗಡೆ ಹೋಗಿ ಸೇರ್ಬೋದು. ನಾವು ಇನ್ನೊಂದು 10 ವರ್ಷನೋ 20 ವರ್ಷನೋ 30 ವರ್ಷನೋ ಬಿಟ್ಕೊಂಡು ಅಲ್ಲಿ ಬೋರ್ವೆಲ್ ಹಾಕಿ ಅಲ್ಲಿ ತೆಗೆದ್ರೆ ಅದರಲ್ಲಿ ಸೋಪ್ನ ಅಂಶ ಇರಲ್ಲ, ವಾಸನೆ ಇರಲ್ಲ, ನಾವು ಸ್ನಾನ ಮಾಡಲಿಕ್ಕೆ ಉಪಯೋಗಿಸಿದ್ದು. ಇದಕ್ಕೆಲ್ಲ ಕಾರಣ ಮಣ್ಣು. ಅಂದರೆ ಮಣ್ಣು ಈ ನೀರನ್ನ ಫಿಲ್ಟರ್ ಮಾಡೋ ಒಂದು ಅದ್ಭುತವಾದ ಕೆಲಸ ಕೂಡ ಮಾಡ್ತಿದೆ. ನಮ್ಮ ಈ ಭೂಮಿಯ ಸದ್ಬಳಕೆ ಆಗಬೇಕು ಅಂತ ಹೇಳಿದ್ರೆ, ನಾವು ಈ ಭೂಮಿಯ ರಿಸೋರ್ಸಸ್, ಸಂಪನ್ಮೂಲನ ಕನ್ಸರ್ವೇಷನ್ ಮಾಡಬೇಕು. ಭೂಮಿಯ ಸಂಪನ್ಮೂಲಗಳಲ್ಲಿ ಉದಾಹರಣೆಗೆ ಮೊದಲಿಗೆ ಬರೋದು ಮಣ್ಣು, ನೀರು, ಇವೆರಡನ್ನು ನಾವು ಕನ್ಸರ್ವೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಭೂ ಸಂಪನ್ಮೂಲ ಮಾಹಿತಿ, ಲ್ಯಾಂಡ್ ರಿಸೋರ್ಸಸ್ ಇನ್ವೆಂಟ್ರಿನ ಮಾಡಿಸ್ಕೋಬೇಕಾಗತ್ತೆ. ನಮ್ಮ ಮಣ್ಣಿನ ಒಂದು ಈ ಪೊಟೆನ್ಷಿಯಲ್ ಏನಿದೆ ಅಂದರೆ, ನಾವು ಈಗ ನನಗೆ ಹೋಗ್ಬಿಟ್ಟು ಈಗ ಕ್ರಿಕೆಟ್ ಆಡೋಕ್ಕೆ ಆಗಲ್ಲ, ನನಗೆ ಪೊಟೆನ್ಷಿಯಲ್ ಇಲ್ಲ. ಅದೇ ರೀತಿ ಮಣ್ಣಿಗೂ, ಹಲವಾರು ಮಣ್ಣಿಗೆ ತನ್ನದೇ ಆದ ಒಂದು ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ದೊರೆತಕ್ಕಂಥ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿಯಲ್ಲಿ ಭೂ ಅಂತರ್ಜಲ ಮಟ್ಟ ಎಷ್ಟಿದೆ, ಆ ಒಂದು ಮಣ್ಣಿನಲ್ಲಿ ಯಾವ ಭಾಗದಲ್ಲಿ ಮಣ್ಣಿನ ಸವಕಳಿ ಆಗಿದೆ, ಯಾವ ಒಂದು ಮಣ್ಣಿನ ಫಲವತ್ತತೆ ಹೇಗಿದೆ, ಮತ್ತು ಯಾವ ಮಣ್ಣಿನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಿಳ್ಕೋಬೋದು. ಹಾಗಾಗಿ ಅದನ್ನು ಮಾಡ್ಬೋದು. ಈ ಉದಾಹರಣೆಗೆ ಹೇಳಿದರೆ ನಾನೊಂದು ಕೆಲವು ಕಡೆ ಚಾಮರಾಜನಗರದ ಜಿಲ್ಲೆಯಲ್ಲಿ ನೋಡಿದ್ದೀನಿ, ಒಂದು 30 ವರ್ಷ ಆಗಿದೆ ತೆಂಗು ನೆಟ್ಟು. ಅದು ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಗಿಡ, ಒಂದು 7-8 ಅಡಿ ಇರ್ಬೋದು, 10 ಅಡಿ ಇರ್ಬೋದು, ಆ ಥರದ್ದು ಗಿಡಗಳು ಕಾಣ್ತಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಮಣ್ಣಿನ ಕೆಳಗೆ ಸುಣ್ಣದ ಅಂಶ ಜಾಸ್ತಿ ಆಗಿರೋದು, ಆ ಸುಣ್ಣದ ಅಂಶದ ಜೊತೆಗೆ ಉಪ್ಪಿನ ಅಂಶ ಕೂಡ ಜಾಸ್ತಿ ಆಗಿರೋದು, ಇಂಥದ್ದೆಲ್ಲ ಕಾರಣವಾಗಿದ್ದಾವೆ. ಈಗ ನಾವು 20 ವರ್ಷ ಅದಕ್ಕೆ ಮಾಡತಕ್ಕಂಥ ಪೋಷಣೆ, ಅದಕ್ಕೆ ಕಳ್ಕೊಂಡ ದಿನಗಳು, ಖರ್ಚು ಮಾಡಿದ್ದನ್ನು ನಾವು ನಮ್ಮ LRI ಅಂತಂದರೆ ಲ್ಯಾಂಡ್ ರಿಸೋರ್ಸಸ್ ಭೂ ಸಂಪನ್ಮೂಲ ಮಾಹಿತಿಯನ್ನು ಮಾಡಿಸಿದ್ರೆ ನಾವು ರೈತರಿಗೆ ಹೇಳ್ತಿದ್ವಿ ಆಗ, ಇಲ್ಲಿ ತೆಂಗು ಬರಲ್ಲ, ತೆಂಗು ಹಾಕಬಾರ್ದಿತ್ತು ಅಂಥೇಳಿ. ಅಂಥ ಒಂದು ಪರಿಸ್ಥಿತಿ ಇದೆ. ಸೊ ಅದು ಹೇಗೆ ಕಾಣುತ್ತೆ ಅಂದರೆ, ಡೆಕೋರೇಟಿವ್ ಕೋಕೋನಟ್ ಥರ ಕಾಣ್ತಿದೆ ಅದು. ಆ ಥರ ಒಂದು ಪರಿಸ್ಥಿತಿಗಳು ಹಲವಾರು ಕಡೆ ನಾವು ನೋಡ್ತೀವಿ. ಅದಕ್ಕೆ ಕಾರಣ ಮಣ್ಣಿನ ಆಳ ಭೂಮಿಯಲ್ಲಿ. ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಣ್ಣಿನ ಆಳ ಸಾಮಾನ್ಯವಾಗಿ ಅತ್ಯಂತ ಉತ್ತಮವಾದ ಜಮೀನಿನಲ್ಲಿ 2 ಮೀಟರ್ವರೆಗೂ ಇರುತ್ತೆ, ಅಥವಾ 2 ಮೀಟರ್ಗಿಂತ ಜಾಸ್ತಿ ಇರ್ಬೋದು ಕಪ್ಪು ಮಣ್ಣಲ್ಲಿ. ಕೆಲವು ಮಣ್ಣಲ್ಲಿ ಬರೀ 10 ಸೆಂಟಿಮೀಟರ್ ಅಷ್ಟೇ ಇರುತ್ತೆ, ಕೆಳಗಡೆ ಗಟ್ಟಿಯಾದ ಪದರಗಳಿರ್ತವೆ, ಅದರಲ್ಲಿ ಸುಣ್ಣದ ಅಂಶ ಇರ್ಬೋದು, ಬೇರೆ ಅಂಶ ಇರ್ಬೋದು. ಆಗ ನಾವು ಅತ್ಯಂತ ಆಳವಾಗಿ ಬೇರು ಬಿಡ್ತಕ್ಕಂಥ ಒಂದು ಏನಾದರೂ ಬೆಳೆಯನ್ನು ಬೆಳೆದ್ರೆ ಅದರಿಂದ ಫಲ ಬರೋದು ಖಂಡಿತ ಸಾಧ್ಯ ಇಲ್ಲ. ಸೊ ಈ ಒಂದು ಎಲ್ಲ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದ್ರ ಜೊತೆಗೆ, ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿ ಅವರು ರಾವೇ ಪ್ರೋಗ್ರಾಮ್ ಅಂಥೇಳಿ ಮಾಡ್ತಾರೆ, ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂಥೇಳಿ 3 ತಿಂಗಳು ಹಳ್ಳಿಗಳಲ್ಲೇ ಇರ್ತಾರೆ. ಆಗ ನಮ್ಮ ವಿಭಾಗದ ನಮ್ಮ ಕೃಷಿ ವಿಜ್ಞಾನಿಗಳು ಕೂಡ ಹೋಗಿರ್ತೀವಿ, ಹೋಗಿ ರೈತರ ಜೊತೆ ಚರ್ಚೆ ಮಾಡ್ತೀವಿ, ರೈತರಿಗೆ ಮನದಟ್ಟು ಮಾಡ್ಕೊಳ್ತೀವಿ, ಅವರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಬೇಕಾದ್ದು, ಅದರದ್ದು ಮಹತ್ವ ಯಾಕೆ ಮಾಡಿಸ್ಕೋಬೇಕು, ಮತ್ತು ಅವ್ರು ಬಳಸಬೇಕಾದ ಪರಿಕರಗಳ ಬಗ್ಗೆ, ಕೃಷಿ ಚಟುವಟಿಕೆ ಅಥವಾ ಬೆಳೆ ಬೆಳಿಬೇಕಾದ್ರೆ ಏನು ಪದಾರ್ಥಗಳನ್ನು ಬಳಸಬೇಕು, ಹಾಗೆ ಸಾವಯವ ಪದಾರ್ಥಗಳನ್ನ ಹೇಗೆ ತಯಾರು ಮಾಡ್ಕೋಬೋದು. ಸೊ ಇವುಗಳನ್ನೆಲ್ಲ ಸೇರಿಸಿ ನಾವು ಹೇಳ್ತೀವಿ. ಇವು ಎಲ್ಲ ಏನು ಅಂತ ಹೇಳಿದ್ರೆ, ನಮ್ಮ ಮಣ್ಣಿನ ಸಂರಕ್ಷಣೆಗೆ ಪೂರಕವಾದ ಎಲ್ಲ ವಿಷಯಗಳನ್ನು ನಾವು ರೈತರಿಗೆ ಮನದಟ್ಟು ಮಾಡಿಕೊಡ್ತೇವೆ. ಇನ್ನು ಬೆಳೆಗಳು ಬದಲಾಗ್ತಿದ್ದ ಹಾಗೆ ಮಣ್ಣಿನ ಗುಣಧರ್ಮಗಳು ಬದಲಾಗ್ತಾ ಹೋಗುತ್ತೆ. ಬೆಳೆಯ ಅವಶ್ಯಕತೆಗೆ ತಕ್ಕ ಹಾಗೆ ಪೋಷಕಾಂಶಗಳು ಬೆಳೆಗೆ ಅದು ರವಾನೆ ಆಗಿರುತ್ತೆ ಮಣ್ಣಿನಿಂದ, ಆ ನಂತರ ಒಂದು ಆಹಾರವಾಗಿ ಅದು ಪರಿವರ್ತನೆ ಆಗಿರುತ್ತೆ. ನೀವು ಹೇಳಿದ ಹಾಗೆ ಮಣ್ಣಿನ ಗುಣಧರ್ಮದಲ್ಲಿ ಆಗುವಂಥ ಬದಲಾವಣೆಗಳನ್ನು ಗಮನಿಸಿ ಕಡ್ಡಾಯವಾಗಿ ಎಷ್ಟು ದಿನಕ್ಕೆ ಈ ರೀತಿಯ ಒಂದು ಮಣ್ಣು ಪರೀಕ್ಷೆ ಅನಿವಾರ್ಯ ಅಂತ ನೀವು ಹೇಳ್ತೀರಿ? ಈಗ ಬೆಳೆಗಳಿಗೆ ಅನುಗುಣವಾಗಿ 3 ಬೆಳೆಗಳ ನಂತರ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಅಥವಾ 3 ವರ್ಷಗಳಿಗೊಮ್ಮೆ. ಈಗ ಒಂದೇ ಬೆಳೆ ಬೆಳೆಯತಕ್ಕಂಥ ಪ್ರದೇಶ ಆದರೆ, ಸೊ ಅದು 3 ವರ್ಷ ಆದಮೇಲೆ 3 ಬೆಳೆ ಆಗಿರುತ್ತೆ, ಅಥವಾ 2 ಬೆಳೆಯ ಪ್ರದೇಶ ಆಗಿದ್ದರೆ 3 ಬೆಳೆಯ ನಂತರ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಯಾಕೆಂದರೆ ನಾವು ಬೆಳೆ ಬೆಳೆದಾಗ ಜಮೀನಿನಲ್ಲಿ ಅದಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಅದು ಮಣ್ಣಿನಲ್ಲೇ ಹೀರ್ಕೊಳ್ಳೋದು. ಅದಕ್ಕೆ ಹೇಳಿದೆ ನಾನು, ಒಂದು ಬೆಳೆ ಫ್ಯಾಕ್ಟ್ರಿ ಅಲ್ಲ, ಅದು ಆಹಾರನ ಉತ್ಪಾದನೆ ಮಾಡಬೇಕಾದ್ರೆ ಅದಕ್ಕೂ ಪೋಷಕಾಂಶಗಳು ಬೇಕಾಗ್ತವೆ. ಆ ಪೋಷಕಾಂಶಗಳು ಮಣ್ಣಿನಿಂದ ಲಭ್ಯವಿದ್ದಾಗ ಮಾತ್ರ ಅದು ತನ್ನ ಕೆಲಸವನ್ನು ಮಾಡಿ ಬೆಳೆದು ಆ ಕಾಳನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಆ ಕಾಳಿನಲ್ಲಿ ನಮ್ಮಲ್ಲಿ ಪೋಷಕಾಂಶ ಭರಿತವಾಗಿರಬೇಕು, ಅಂದರೆ ನ್ಯೂಟ್ರಿಯೆಂಟ್ಸ್ ರಿಚ್ ಇರಬೇಕು. ಮಣ್ಣಿನಲ್ಲಿ ಇಲ್ಲ ಅಂದರೆ ಬೆಳೆಗಳಲ್ಲಿ ಇರಲ್ಲ, ಬೆಳೆಗಳಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಸೇವಿಸುವ ಆಹಾರದಲ್ಲಿ ಇರಲ್ಲ, ಸೇವಿಸುವ ಆಹಾರದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಮನುಷ್ಯರಲ್ಲೂ ಬರಲ್ಲ. ಹೀಗಾಗಿ ಹಲವಾರು ಆ ಒಂದು ಕೊಂಡಿ ಇದೆಲ್ಲ, ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮನುಷ್ಯರಲ್ಲಿ ಆಲ್ಮೋಸ್ಟ್ 2 ಬಿಲಿಯನ್ ಇದೆ ಅಂತ ಜಾಗತಿಕ ಮಟ್ಟದಲ್ಲಿ. ಅದನ್ನು ನೋಡಿದರೆ ನಾವು ಮಣ್ಣಿನಿಂದ ಮಣ್ಣಿನ ಸಂರಕ್ಷಣೆಗೆ ಕೈಗೊಳ್ಳಬೇಕಾದ ಹಲವಾರು ಕೆಲಸಗಳ ಬಗ್ಗೆ ಜಾಗೃತರಾಗಬೇಕಾಗತ್ತೆ. ಈಗ ಅದನ್ನು ಪೋಷಣೆ ಮಾಡಬೇಕಾಗತ್ತೆ, ಆ ಪೋಷಣೆ ಮಾಡಿ ಅದನ್ನು ಉಳಿಸ್ಕೊಂಡು ಹೋಗಿ ನಾವು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಮಣ್ಣನ್ನು ನೀಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಣ್ಣು ಸುಧಾರಕಗಳು ಬಳಕೆ ಆಗ್ತಾ ಇವೆ ಬೇರೆ ಬೇರೆ ರೀತಿಯಲ್ಲಿ, ಸಾವಯವ ಪದಾರ್ಥಗಳು, ಹಸಿರೆಲೆ ಗೊಬ್ಬರ ಇದೆಲ್ಲ, ಜೊತೆಗೆ ಕೆಲವೊಂದು ರಾಸಾಯನಿಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಹೇಳಿ, ಈ ರೀತಿಯ ಒಂದು ತಿಳುವಳಿಕೆ ಎಷ್ಟು ಮಟ್ಟಿಗೆ ಬರ್ತಾ ಇದೆ, ಹೇಗೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಂಡ ನಿಟ್ಟಿನಲ್ಲಿ ಪ್ರಯತ್ನಗಳು ನಿಮ್ಮ ಅನುಭವದಲ್ಲಿ ನಡೀತಾ ಇದೆ? ಬೆಳೆ ಉತ್ಪಾದನೆ ಜೊತೆ ಜೊತೆಗೆ ಇದು ಆಗಬೇಕು. ಈಗ ಬೆಳೆ ಉತ್ಪಾದನೆ ಈಗಿನ ಮಟ್ಟದಲ್ಲಿ ಮತ್ತು ಜನಸಂಖ್ಯೆ ಹೆಚ್ಚಾದಾಗ ಬೇಕಾಗುವ ಉತ್ಪಾದನೆ ಮಟ್ಟ ಎರಡನ್ನೂ ತಲುಪಬೇಕಾದ್ರೆ ನಾವು ಮಣ್ಣಿನ ಸಂರಕ್ಷಣೆ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಬರೀ ಬೆಳೆಯಲ್ಲಿ ಹೊಸ ಹೊಸ ವಿಧಾನಗಳು ಅಥವಾ ಹೊಸ ತಳಿಗಳನ್ನ ತರೋದಷ್ಟೇ ಅಲ್ಲ, ತಳಿಗಳು ಎಷ್ಟು ಮಣ್ಣಿನಿಂದ ಹೀರಿಕೊಂಡು ಪೋಷಕಾಂಶನ ಬೆಳೀತವೆ ಅನ್ನೋದನ್ನು ನಾವು ನೋಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಮಣ್ಣಿಗೆ ವಿವಿಧ ಮೂಲಗಳಿಂದ ಪೋಷಕಾಂಶಗಳನ್ನು ಒದಗಿಸ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಸಾವಯವ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸೋದು ಬಹಳಷ್ಟು ಅವಶ್ಯ. ಹಸಿರೆಲೆ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಎರೆಹುಳುವಿನ ಗೊಬ್ಬರ ಆಗಿರ್ಬೋದು, ಹೀಗೆ ನಮ್ಮ ಜಮೀನಿನಲ್ಲಿ ಸಿಗತಕ್ಕಂಥ ತ್ಯಾಜ್ಯಗಳನ್ನು ಅಲ್ಲೇ ಒಂದು ಭೂಮಿಗೆ ಸೇರಿಸೋ ಒಂದು ಪದ್ಧತಿ ಇರ್ಬೋದು, ಹೀಗೆ ಹಲವಾರು ಪದ್ಧತಿಗಳ ಮೂಲಕ ನಾವು ಈ ಸಾವಯವ ಇಂಗಾಲದ ಅಂಶನ ಪ್ರಮಾಣನ ಹೆಚ್ಚು ಮಾಡಬೇಕಾಗತ್ತೆ. ಇವತ್ತು ನಮ್ಮ ಹೆಚ್ಚಿನ ಭೂಭಾಗದಲ್ಲಿ ಒಂದು 0.5% ಸಾವಯವ ಪದಾರ್ಥದ ಅಂಶ ಇದೆ ಅಂಥೇಳಿ ಹೇಳ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು 0.75 ಆರು ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕೆಲಸಗಳನ್ನ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಅದೇ ನೀವು ಹೇಳಿದಾಗೆ ಹಸಿರೆಲೆ ಗೊಬ್ಬರ ನಮ್ಮ ಬೆಳೆ ಪದ್ಧತಿಯಲ್ಲಿ, ಮತ್ತು ಈ ಸಾವಯವ ಗೊಬ್ಬರ, ಈ ರಸಗೊಬ್ಬರನೂ ಕೂಡ ಬಳಸ್ಕೋಬೇಕಾಗತ್ತೆ. ಆ ರಸಗೊಬ್ಬರಗಳನ್ನ ಬಳಸಬೇಕಾದಾಗ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸೋದು ಬಹಳಷ್ಟು ಉತ್ತಮ. ಈ ಮಣ್ಣು ನಾವು ಎಷ್ಟು ಪೋಷಣೆ ಮಾಡ್ತೀವಿ ಅಷ್ಟು ನಮಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಈಗ ನಾನು ಹೇಳಬೇಕು ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಅಥವಾ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಜಮೀನು 1 ಎಕರೆ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿ ವರ್ಷ ನಮಗೆ 1 ಸೆಂಟಿಮೀಟರ್ ಮಣ್ಣು ಹೊರಗೆ ಕೊಚ್ಚಣೆಯಾಗಿ ಹೋಗ್ತಿದೆ ಅಂದರೆ ಯಾರ ಅನುಭವಕ್ಕೂ ಬರಲಾದು. 1 ಸೆಂಟಿಮೀಟರ್ ಅತ್ಯಂತ ಸಣ್ಣ ಪ್ರಮಾಣ, ಕಣ್ಣಿಗೆ ಕಾಣದಷ್ಟು. ಆ ಥರದ್ದು 100 ಸೆಂಟಿಮೀಟರ್ 100 ಸೆಂಟಿಮೀಟರ್ ನಮಗೆ ಹೆಚ್ಚು ಕಡಿಮೆ 100 ವರ್ಷ ಆಗಿರುತ್ತೆ. ನಮ್ಮ ಜೀವಿತ ಕಾಲದಲ್ಲಿ ಅದನ್ನು ನೋಡೋಕ್ಕಾಗಲ್ಲ, ನಾವು ಕಳ್ಕೊತಾ ಇರ್ತೀವಿ ಮಣ್ಣನ್ನು. ಹಾಗಾಗಿ ಆ ಮಣ್ಣಿನ ಸಂರಕ್ಷಣೆಗೆ ಒಂದು ಬದು ಹಾಕೋದಿರ್ಬೋದು, ಆ ಒಂದು ಇಳಿಜಾರಿಗೆ ಸಂಬಂಧ ಪದ್ಧತಿಗಳನ್ನ ಅಳವಡಿಸ್ಕೊಂಡು ನಾವು ಮಣ್ಣಿನ ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಈಗ ನಮ್ಮ ಮನೆಗಳಲ್ಲೇ ಈಗ ಒಂದು ಸುಮ್ಮನೆ ಒಂದು ಸಣ್ಣ ಧೂಳಿದ್ರೆ ಕಾಣುತ್ತೆ, ಅದೇ ಒಂದು 10 ಸೆಂಟಿಮೀಟರ್ ಧೂಳಾದಾಗಲೇ ನಮ್ಗೆ ಅದು ಎತ್ತರದ್ದು ಕಾಣೋದು. ಈಗ ಮಣ್ಣು ಇಲ್ಲಿ ಕೊಚ್ಚಣೆ ಆಗಿದ್ದು ಎಲ್ಲೋ ಒಂದು ಕಡೆ ಹೋಗಿ ಡೆಪಾಸಿಟ್ ಆಗಿರುತ್ತೆ, ಅಲ್ಲೂ ಪ್ರತಿ ಸಲನು 1.5 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಪ್ರತಿ ವರ್ಷ ಆಗ್ತಿದ್ರೆ 100 ವರ್ಷಕ್ಕಾದಾಗ 1 ಮೀಟ್ರ್ ಅಷ್ಟಾಗುತ್ತೆ. ಆಗ ಓ ಇಲ್ಲಿ ಗುಡ್ಡ ಇರಲಿಲ್ವಲ್ಲ, ನನ್ನ ಕಾಲದಲ್ಲಿ ಗುಡ್ಡ ಇರಲಿಲ್ಲ, ಏನು ನನ್ನ ಮೊಮ್ಮಗನ ಕಾಲದಲ್ಲಿ ಗುಡ್ಡ ಬಂದಿದೆ ಅಂತ ಹೇಳೋ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಅಂದರೆ ಇದು ನಮಗೆ ಸುಲಭವಾಗಿ ಗೋಚರಿಸೋದಿಲ್ಲ, ಆದರೆ ಆ ಪ್ರೋಸೆಸ್ ನಡೀತಾ ಇರುತ್ತೆ. ಖಂಡಿತವಾಗ ನಡೀತಾ ಇರುತ್ತೆ, ಅದು ಗೋಚರ ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ರತಿ ವರ್ಷ ಹೋಗೋದು ಏನು 1 ಮೀಟ್ರ್ ಮಣ್ಣು ಒಂದೇ ಸಲ ಹೋಗಿರಲ್ಲ ಯಾರ ಜಮೀನಲ್ಲೂ. ಅದು ನಿಮಗೂ ಕೂಡ ಅನುಭವ ಇರ್ಬೋದು, ನಮ್ಮ ರೈತರಿಗೆ ಎಲ್ಲರಿಗೂ ಅನುಭವ ಇರುತ್ತೆ. ಹಾಗಾಗಿ ನಮ್ಮ ರೈತರು ಕೂಡ ಮೊದಲು ಹಿಂದಿನ ಕಾಲದಲ್ಲೂ ಕೂಡ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಸಂರಕ್ಷಣೆಗೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಇನ್ನು ಕೆಲವರು ರೈತರು ಅವರ ಅವಶ್ಯಕತೆಗೋ ಅಥವಾ ಅವರ ಅನಿವಾರ್ಯತೆಗೋ ಈ ಕೆಲವೊಂದು ಗುತ್ತಿಗೆಗೆ ಅಂತ ಕೊಡ್ತಾರೆ. ತೆಗೆದುಕೊಂಡಂಥವರು ಅವರ ಆಯ್ಕೆಯ ಒಂದೇ ರೀತಿಯ ಬೆಳೆಯನ್ನು ನಿರಂತರವಾಗಿ 2-3 ಬೆಳೆಯನ್ನು ತೆಗೀತಾರೆ. ಆಮೇಲೆ ಮಣ್ಣು ಬರಡಾಗಿದೆ, ಯಾವುದಕ್ಕೂ ಬರಲ್ಲ ಅಂತ ಈ ರೀತಿಯ ಒಂದು ಮಾತುಗಳನ್ನು ಕೇಳ್ತಿರ್ತೀವಿ. ಯಾಕೆ ಹಿಂಗಾಗುತ್ತೆ ಪ್ರಕಾಶ್, ಎಲ್ಲಿ ತಪ್ಪಾಗ್ತಾ ಇದೆ ಇಲ್ಲಿ? ಅಲ್ಲ, ಈಗ ನಮ್ಮ ಜನರಿಗೆ ಕೃಷಿ ಆಸಕ್ತಿ ಕಡಿಮೆ ಆಗ್ತಿದೆಯಾ ಅಥವಾ ಕೃಷಿಯಲ್ಲಿ ನಮಗೆ ಹೆಚ್ಚಿನ ನೆಮ್ಮದಿ ಆದಾಯ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವರು ಆ ಥರ ಒಂದು ಏನು ಕಾಂಟ್ರ್ಯಾಕ್ಟ್ ಕೊಡಲಿಕ್ಕೆ ಅಥವಾ ಒಂದು ಬೇರೆ ಬೆಳೆ ಬೆಳಿಲಿಕ್ಕೆ ಕೊಡೋಕ್ಕೆ ಹೋಗ್ತಿರ್ಬೋದು. ಆದರೆ ಪದ್ಧತಿಯಲ್ಲಿ ಸರಿ ಮಾಡಿಕೊಂಡು ಅವ್ರು ತೊಗೊಂಡವ್ರು ಕೂಡ ಆ ಎಥಿಕ್ಸ್ ಅಂತ ಏನಿರುತ್ತೆ ಅದನ್ನು ಫಾಲೋ ಮಾಡಿದ್ದೇ ಆದರೆ, ಅಂದರೆ ಹೌದು ನಮಗೆ ಜಮೀನು ಕೊಟ್ಟವರು ಕೂಡ ಮುಂದೆ ನಾವು ಜಮೀನು ಬಿಟ್ಟಮೇಲೆ ಅವರು ಕಷ್ಟ ಅನುಭವಿಸ್ಬಾರ್ದು, ಈ ಮಣ್ಣನ್ನು ನಾವು ಪೋಷಣೆ ಮಾಡಬೇಕು. ಈಗ ಈ ಮಣ್ಣಿನ ಪೋಷಣೆಗೆ ನಾವು ತೊಗೊಂಡಿದ್ದೀವಿ, ಆ ಪೋಷಣೆ ಮಾಡಲಿಕ್ಕೋಸ್ಕರ ನಾವು ಬೆಳೆ ಬೆಳೆದಿದ್ದೀವಿ, ಅದರಿಂದ ನಮಗೂ ಅನುಕೂಲ ಆಗಿದೆ. ಆ ಮಣ್ಣಿನ ಪೋಷಣೆಯನ್ನು ಕೂಡ ಅಷ್ಟೇ ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಹೆಚ್ಚಿನ ಭಾಗ ಈ ಸಮಸ್ಯೆ ಬರಲಾರದು ಅನ್ನೋದು ನನ್ನ ಭಾವನೆ. ಇನ್ನು ಸಾವಯವ ಇಂಗಾಲದ ಬಗ್ಗೆ ನೀವು ಮಾತಾಡಿದ್ರಿ. ಸಾವಯವ ಇಂಗಾಲವನ್ನು ಹೆಚ್ಚಿಸುವಲ್ಲಿ ಯಾವ ಎಲ್ಲ ಕೃಷಿ ಕ್ರಮಗಳು ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತ ನಿಮ್ಗೆ ಅನಿಸುತ್ತೆ? ಈಗ ಸಾವಯವ ಪದಾರ್ಥ ಹೆಚ್ಚಿಸಬೇಕಾದಾಗ ನಾವು ಮೂಲಗಳನ್ನು ಹಾಕಬೇಕಾಗತ್ತೆ. ಅದರಲ್ಲಿ ಏನಿರ್ಬೋದು ಅಂದರೆ ಹಸಿರಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದಿರ್ಬೋದು, ಅಥವಾ ಸಾವಯವ ಗೊಬ್ಬರಗಳಾದ ತಿಪ್ಪೆ ಗೊಬ್ಬರ, ಹಾಗೆ ಕಾಂಪೋಸ್ಟು, ಇಲ್ಲಾಂದರೆ ಎರೆ ಗೊಬ್ಬರ, ಇವುಗಳನ್ನೆಲ್ಲರೂ ಮಣ್ಣಿಗೆ ಸೇರಿಸಬೇಕಾದ ಅವಶ್ಯಕತೆ ಬಹಳ ಇದೆ. ಜೊತೆಗೆ ನಮ್ಮ ಭಾರತದಲ್ಲಿ ಈ ಬಿಸಿಲಿನ ತಾಪಮಾನದಿಂದಾಗಿ ಅದರ ಪ್ರಮಾಣವನ್ನು ಒಂದೇ ಸಾರಿ ನಾವು ಹೆಚ್ಚು ಮಾಡ್ತೀವಿ ಅನ್ನೋ ಒಂದು ಭ್ರಮೆ ಇರಬಾರ್ದು ನಮಗೆ. ಅದು ಪ್ರತಿ ಬಾರಿ ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ಹೆಚ್ಚು ಆಗುವ ಹಾಗೆ ನೋಡ್ಕೋಬೇಕು. ನಾವು ಒಂದೇ ಸಲ ನಾವು ಹಾಕ್ಬಿಟ್ವಿ ಈ ಸಲ ಆಗುತ್ತೆ ಅನ್ನೋದಿಲ್ಲ. ಯಾಕೆಂದರೆ ನಮ್ಮ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರುತ್ತೆ. ಈ ಪ್ರದೇಶಗಳಲ್ಲಿ ನಾವು ಸಾವಯವ ಪದಾರ್ಥನ ಒಂದೇ ಸಲ 0.5-1% ತೊಗೊಂಡೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಲವಾರು ವರ್ಷಗಳು ಬೇಕು. ಯಾಕೆಂದರೆ ಮಣ್ಣಿನಲ್ಲಿ ನಡೆಯುವ ಕ್ರಿಯೆಗಳೇನಿರ್ತವೆ ಅದು ಬಹಳ ನಿಧಾನಗತಿಯ ಕ್ರಿಯೆ. ಬಹಳ ನಿಧಾನಗತಿಯ ಕ್ರಿಯೆ ಅಂತ ಹೇಳಿದ್ರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಹೆದರ್ಸೋದಲ್ಲ, ನಾವು ಈ ಸೈಜ್ಗಳನ್ನ ಉಪಯೋಗಿಸಿ ಕಟ್ಟಡದ ಬೇಸ್ನ ಕಟ್ಟಿರ್ತೀವಿ. ಅದು ಮಣ್ಣಾಗೋ ಒಂದು ಕಲ್ಲು, ಅದು ವೆದರಿಂಗಾಗಿ ಮಣ್ಣಾಗತ್ತೆ. ಈ ವೆದರಿಂಗ್ ಆಗೋ ಪ್ರೋಸೆಸ್ಸು ಎಷ್ಟು ನಿಧಾನ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳು ತಗೊಳ್ಳುತ್ತೆ. 1,000 ವರ್ಷ ತಗೋಬೋದು ಆ ಒಂದು ಇದು. ಇಲ್ಲ ಅಂದ ಅದು ಏನಾದ್ರು ತುಂಬ ಫಾಸ್ಟಾಗಿ ರ್ಯಾಪಿಡಾಗಿ ಆಗೋದಾಗಿದ್ದರೆ ನಮ್ಮ ಕಟ್ಟಡಗಳೆಲ್ಲ ಕುಸಿದೋಗ್ಬಿಟ್ಟಿರೋವು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಈ ಮಣ್ಣಿನಲ್ಲಿ ನಡೆಯುವ ಕ್ರಿಯೆಗಳು ಬಹಳಷ್ಟು ನಿಧಾನಗತಿಯಲ್ಲಿ ನಡೀತವೆ. ಹಾಗಾಗಿ ನಾವು ಈ ಸಾವಯವ ಪದಾರ್ಥನ ಒಂದೇ ಸಲ 1-2%, 5% ನಾನು ಹೆಚ್ಚು ಮಾಡಿಬಿಡ್ತೀನಿ ಅನ್ನೋದು ಸದ್ಯಕ್ಕೆ ಭ್ರಮೆ. ಬಟ್ ಅದಕ್ಕೆ ಪೂರಕವಾದ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಪೂರಕವಾದ ಕೃಷಿ ಚಟುವಟಿಕೆಗಳನ್ನು ಮಾಡೋದು ಅಂತ ಹೇಳಿದ್ರೆ ಮಣ್ಣಿನ ಕೊಚ್ಚಣೆ. ಮಣ್ಣಿನ ಕೊಚ್ಚಣೆ ಅಂತ ಹೇಳಿದ್ರೆ ಮಣ್ಣಿನ ಜೊತೆಗೆ ಮಣ್ಣಿನಲ್ಲಿರತಕ್ಕಂಥ ಸಾವಯವ ಪದಾರ್ಥ ಕೂಡ ಕೊಚ್ಚೋಗಿರುತ್ತೆ. ಅದನ್ನು ಒಂದು ಪದ್ಧತಿ ಮೊದಲು. ಅದನಂತರ ಈ ಮಣ್ಣಿಗೆ ನಾವು ಸಾವಯವ ಪದಾರ್ಥಗಳನ್ನು ಸೇರಿಸುವ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೆ ಆದರೆ ಖಂಡಿತ ಅದನ್ನು ಒಂದು ಮಟ್ಟದಲ್ಲಿ, ಒಂದು ಪೂರಕವಾದ ಕೃಷಿ ಚಟುವಟಿಕೆಗೆ ಪೂರಕವಾದ ಮಟ್ಟದಲ್ಲಿ ಉಳಿಸ್ಕೊಂಡು ಹೋಗ್ಬೋದು ಅನ್ನೋದು ನನಗೆ ತಿಳಿದು ಬಂದಿರತಕ್ಕಂಥ ವಿಷಯ. ಇನ್ನು ನೀರು ಮಣ್ಣಿನ ಗುಣಧರ್ಮವನ್ನು ಕಾಪಾಡುವಲ್ಲಿ ಎಷ್ಟು ಮಟ್ಟಿಗೆ ಪಾತ್ರ ವಹಿಸುತ್ತೆ? ಉದಾಹರಣೆಗೆ ಹೇಳೋದಾದರೆ ನೀರು, ಅತಿ ಹೆಚ್ಚಾದ ನೀರು ಏನಾಗುತ್ತೆ ಜಮೀನಿನಲ್ಲಿ, ಎಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿದ್ದೆ ಆದರೆ ತಳಕ್ಕೆ ಹೋಗುತ್ತೆ ಅಥವಾ ಬಸಿಗಾಲುವೆಗಳಿದ್ದರೆ ಹೋಗುತ್ತೆ. ಈಗ ನಾವು 1 ಚಮಚ ಉಪ್ಪನ್ನು ತಗೊಂಡು ಅದಕ್ಕೆ ನೀರು ಹಾಕಿದರೆ ಏನಾಗುತ್ತೆ, ಉಪ್ಪು ಕರಗಿರುತ್ತೆ. ಅದೇ ರೀತಿ ಮಣ್ಣಲ್ಲಿ ನೀರು ಬೆರೆತಾಗ ಮಣ್ಣಲ್ಲಿರತಕ್ಕಂಥ ಪೋಷಕಾಂಶಗಳು ನೀರಿನಲ್ಲಿ ಕರಗ್ತವೆ. ಆ ನೀರಿನಲ್ಲಿ ಕರಗಿದ ಪೋಷಕಾಂಶಗಳು ನೀರಿನ ಜೊತೆ ಬಸಿದು ಹೋಗ್ತವೆ. ಬಸಿದು ಹೋಗಿ ನಮ್ಮ ಕಾಲುವೆ, ಕೆರೆಕಟ್ಟೆಗಳು, ಹಳ್ಳಗಳನ್ನ ಸೇರ್ತವೆ. ಹಾಗಾಗಿ ಪೋಷಕಾಂಶಗಳ ಪ್ರಮಾಣ ಈ ಬಸುವಿಕೆಯಿಂದ ಕೂಡ ಕಡಿಮೆ ಆಗುತ್ತೆ. ಕೆಲವೊಂದು ಪೋಷಕಾಂಶಗಳು ನೀರು ಮಣ್ಣಿನ ಒಳಗೆ ಇಳಿದು ಹೋಗ್ತಿರ್ಬೇಕಾದ್ರೆ, ಅಂದರೆ ಪರ್ಕುಲೇಷನ್ ಆಗ್ತಿರ್ಬೇಕಾದ್ರೆ ಮಣ್ಣಿನ ಜೊತೆ ಹೋಗಿ ಕೆಳಭಾಗದ ಮಣ್ಣಿಗೆ ಸೇರ್ಬೋದು ಅಥವಾ ಕೆಳಭಾಗದ ಇದಕ್ಕೆ ಸೇರ್ಬೋದು. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಬೋರ್ವೆಲ್ ತೆಗೆದು ಬೋರ್ವೆಲ್ ವಾಟರ್ನ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಪೊಟ್ಯಾಸಿಯಂ ಇರುತ್ತೆ, ಸೋಡಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಎಲ್ಲಿಂದ ಬಂತು? ಮಳೆ ನೀರು ಸೀದಾ ಹೋಗಿ ಮಳೆ ನೀರಾಗಿ ಅದು ಉಳಿದಿಲ್ಲ. ಮಳೆ ನೀರು ಮಣ್ಣಿನಲ್ಲಿ ಮೂಲಕ ಹಾದು ಹೋಗಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮಣ್ಣಲ್ಲಿ ಕರಗಿದ, ಅಂದರೆ ಈ ವೆದರಿಂಗ್ ಪ್ರೋಸೆಸ್ಸಲ್ಲಿ ರಿಲೀಸ್ ಆದ ಈ ಪೋಷಕಾಂಶಗಳ ಅಥವಾ ಈ ಎಲಿಮೆಂಟ್ಸ್ನ ಮೂಲ ಒಂದು ವಸ್ತುಗಳನ್ನ ಕರಗಿಸ್ಕೊಂಡು ಹೋಗಿ ಅಲ್ಲಿಗೆ ಸೇರಿದೆ. ಹಾಗಾಗಿ ಅವು ನೀರಿನಲ್ಲಿ ಇದ್ದಾವೆ. ಆದ್ದರಿಂದ ಅತಿ ಹೆಚ್ಚಾದ ನೀರಿನ ಬಳಕೆ, ಒಂದು ಸರಿಯಾದ ಬಸಿಗಾಲುಗಳಿಲ್ಲದ ಒಂದು ನೀರಿನ ಬಳಕೆ ಮಾಡೋದು ಒಳ್ಳೆಯದಲ್ಲ ಮಣ್ಣಿನ ಒಂದು ಸಂರಕ್ಷಣೆ ವಿಷಯದಲ್ಲಿ. ನಾನು ಯಾಕೆ ಕೇಳಿದೆ ಅಂದರೆ, ಮಣ್ಣಿನ ಪರೀಕ್ಷೆ ಹಾಗೆ ನೀರಿನ ಪರೀಕ್ಷೆನೂ ಸಹ ಮಾಡಿಸ್ಬೇಕಾಗತ್ತೆ ಅಲ್ವಾ? ಖಂಡಿತ ಮಾಡಿಸ್ಬೇಕಾಗತ್ತೆ, ಖಂಡಿತ ಮಾಡಿಸ್ಬೇಕಾಗತ್ತೆ. ಏಕೆಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ನಮ್ಮ ಬೋರ್ವೆಲ್ ವಾಟರ್ನ ಅಥವಾ ಇದನ್ನು ತೆಗೆದ್ರೆ ನಮಗೆ ಎಲ್ಲ ಪೋಷಕಾಂಶಗಳಿರ್ತವೆ. ಅದ್ರಲ್ಲಿ ಗಡಸ್ ನೀರು ಇರ್ಬೋದು, ಮೆದು ನೀರು ಇರ್ಬೋದು, ಅಥವಾ ಉಪ್ಪಿನ ಅಂಶ ಹೆಚ್ಚಿರೋ ನೀರು ಇರ್ಬೋದು, ಅಥವಾ ಕರ್ಲಿನ ಅಂಶ ಹೆಚ್ಚಿರೋ ನೀರು ಇರ್ಬೋದು. ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗತ್ತೆ, ಇಲ್ಲ ಅಂದರೆ ಅದು ಮಂಡಿಗೆ ಇನ್ನಷ್ಟು ಮಾರಕವಾಗುತ್ತೆ, ಮಾರಕವಾಗೂ ಪರಿಣಮಿಸಬಹುದು. ಹೌದು ಡಾಕ್ಟರ್ ಪ್ರಕಾಶ್ ಅವರೇ, ಕೃಷಿ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲೇ ವಿಸ್ತರಣಾ ಚಟುವಟಿಕೆಗಳ ಬಗ್ಗೆನೂ ನೀವು ಹೇಳಿದ್ರಿ. ಗ್ರಾಮೀಣ ಪ್ರದೇಶಕ್ಕೂ ನಿಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿಯ ಒಂದು ಏನು ನಿಜ ಪರಿಚಯವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತೀರಿ, ಅವರ ಜಮೀನುಗಳಿಗೂ ನೀವು ಹೋಗ್ತೀರಿ. ಏನು ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು ಬರುವಂತಹ ದಿನಗಳಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅರಿವು ಮೂಡ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಸೇವ್ ಸಾಯಿಲ್ ಅಂಥೇಳಿ ಇಡೀ ಜಾಗತಿಕ ಮಟ್ಟದಲ್ಲಿ ಮಣ್ಣಿನ ಉಳುವಿನ ಬಗ್ಗೆ ಬಹಳಷ್ಟು ಒಂದು ಕೂಗೆದ್ದಿದೆ. ಈಗ ನಾನು ಪೇಪರಲ್ಲಿ ನೋಡ್ತಿದ್ದೆ, ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಗೆ ಪತ್ರವನ್ನು ಬರೆದು ಮಣ್ಣಿನ ಉಳಿಸ್ಕೊಳ್ಳಿಕ್ಕೆ ಕೇಳ್ಕೊಂಡಿದ್ದಾರೆ ಅನ್ನೋದನ್ನು ನಾನು ದಿನಪತ್ರಿಕೆಯಲ್ಲಿ ಕೂಡ ನೋಡಿದೆ. ಹಾಗಾಗಿ ಮಣ್ಣಿನ ಬಗ್ಗೆ ಖಂಡಿತವಾಗೂ ರೈತರಿಗೆ ಅಭಿಮಾನ ಇದೆ, ಅದರದ್ದು ಉಳಿಸ್ಕೋಬೇಕು ಅನ್ನೋದು ಇದೆ. ಮತ್ತು ಈ ರೈತರು ಅಲ್ಲದವರಿಗೂ ಕೂಡ ಆ ಮಣ್ಣಿನ ಉಪಯೋಗದ ಮಹತ್ವ ಗೊತ್ತಾಗ್ತಿದೆ, ಮಣ್ಣಿನ ಸಂರಕ್ಷಣೆ ಮಹತ್ವ ಗೊತ್ತಾಗ್ತಿದೆ. ಮಣ್ಣಿನ ಸಂರಕ್ಷಣೆ ಮಾಡದೇ ಇದ್ದರೆ ಮನುಕುಲಕ್ಕೆ ಉಳಿಗಾಲ ಇಲ್ಲ ಅಂಥೇಳಿ ಅವರಿಗೂ ಕೂಡ ಅರಿವಾಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಲ್ಲಿ ಕಂಡುಬರತಕ್ಕಂಥ ಈ ಒಂದು ಉತ್ಸಾಹ ನೋಡಿದ್ರೆ ನನಗೆ ಮಣ್ಣು ವಿಜ್ಞಾನಿಯಾಗಿ ಬಹಳಷ್ಟು ನೆಮ್ಮದಿ ಆಗುತ್ತೆ, ಖುಷಿ ಅಂತ ಹೇಳಲಾರೆ ನೆಮ್ಮದಿ ಆಗುತ್ತೆ. ಸೊ ಈ ಒಂದು ಕೂಗು ಅಥವಾ ಈ ಒಂದು ಅರಿವಿನ ಜ್ಞಾನ ಪ್ರತಿಯೊಬ್ಬರಲ್ಲೂ ಬಂದಿದ್ದೇ ಆದರೆ ನಮ್ಮ ಮಣ್ಣನ್ನು ಉಳಿಸ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಉತ್ತಮವಾದ ಫಲವತ್ತತೆ ಮತ್ತು ಈ ಉತ್ಪಾದಕತೆ ಹೊಂದಿರತಕ್ಕಂಥ ಮಣ್ಣನ್ನು ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರ ಮಾತನ್ನು ಬೇರೆ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಅನಿಸಿರುತ್ತೆ ನಮ್ಮದು ಒಂದೆರಡು ಪ್ರಶ್ನೆಗಳಿದ್ದು ಡಾಕ್ಟರ್ ಪ್ರಕಾಶ್ ಅವರನ್ನು ಕೇಳ್ಬೋದಾಗಿತ್ತು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ ಡಾಕ್ಟರ್ ಪ್ರಕಾಶ್. 9611 90358 9611 90358 9611 90358 ನೀವೇ ಹೇಳಿದ ಹಾಗೆ ಮಣ್ಣನ್ನು ಉಳಿಸಿ ಈ ಒಂದು ಆಂದೋಲನ ಪ್ರಾರಂಭ ಆಗಿದೆ. ಈ ಮಣ್ಣನ್ನು ಇರೋ ಹಾಗೆ ನಾವು ಉಳಿಸ್ಬೇಕಾದ್ರೆ ಅದಕ್ಕೆ ನಿರ್ವಹಣೆ ಬಗ್ಗೆ ನಾವು ಯೋಚನೆ ಮಾಡೋಕ್ಕಿಂತ ಅದಕ್ಕೆ ಹಾನಿಯನ್ನು ಉಂಟು ಮಾಡದೇ ಇರೋ ಹಾಗೆ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕು, ನೀರಿನ ಮೂಲಗಳು ತೊಂದರೆಯಾಗಿ ಈಡಾಗದೇ ಇರೋ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಆಗ ಪರೋಕ್ಷವಾಗಿ ಮಣ್ಣಿನ ಸಂರಕ್ಷಣೆ ಆಗುತ್ತೆ. ಬರೀ ಬೆಳೆ ಉತ್ಪಾದನೆ ಒಂದೇ ಗುರಿ ಆಗಬಾರ್ದು, ಅದರ ನಿರಂತರತೆಯೂ ನಮಗೆ ಬೇಕಾಗುತ್ತೆ. ಆರೋಗ್ಯಯುಕ್ತವಾದ ಒಂದು ಮಣ್ಣನ್ನು ಉಳಿಸುವಲ್ಲಿ ಅದನ್ನು ಮುಂದಿನ ಪೀಳಿಗೆಗೆ ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಹಸ್ತಾಂತರಿಸುವಲ್ಲಿ ಸಾಮೂಹಿಕ ಪ್ರಯತ್ನ ಬೇಕಾಗುತ್ತೆ. ಈ ರೀತಿಯ ಒಂದು ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿ ಅಂತ ಹಾರೈಸ್ತಾ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ. ಮಣ್ಣಿನ ಸಂರಕ್ಷಣೆಯ ಪ್ರಾಮುಖ್ಯತೆ ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡೀನ್ ಹಾಗೂ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತರಕಾರಿ ಕೃಷಿಗಳಲ್ಲಿ ಕಾಲಕಾಲಕ್ಕೆ ನೀರು ಗೊಬ್ಬರ ನೀಡಿ ಆರೈಕೆ ಮಾಡಬೇಕಾದ ಅಗತ್ಯ ತೀರಾ ಅನಿವಾರ್ಯ ಆಗಿರುತ್ತೆ. ಅದೆಲ್ಲ ಕೆಲಸನ ಚೆನ್ನಾಗಿ ಮಾಡಿದ್ರೆ ಗುಣಮಟ್ಟದ ಇಳುವರಿ ಜೊತೆಗೆ ಉತ್ತಮ ಆದಾಯ ಕೂಡ ನಮ್ದಾಗುತ್ತೆ.